ಯಾಕೆ ಅಜ್ಜಿಯ ಕೊಲ್ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए, कोई डर नहीं. अब ओले पड़े या कीट पतंगे फसल खा जाए, कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರ ಗ್ರಾಮದ ರೈತರಾದ ವಿ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಆನಂತರ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಪ್ರಸಾರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿವೆ. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರ ಗ್ರಾಮದ ರೈತರಾದ ವಿ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಮ್ಪುರ ಗ್ರಾಮದ ರೈತರಾಗಿರ್ತಕ್ಕಂಥ ವಿ ಗೋವಿಂದಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಗೋವಿಂದಪ್ಪರೇ. ನಮಸ್ಕಾರ ಸರ್. ಗೋವಿಂದಪ್ಪರೇ, ನಿಮ್ಮ ಸ್ವಂತ ಊರು ಯಾವ್ದ್ರಿ? ಸ್ವಂತ ಊರು ಕಡ್ಡಿರಾಮ್ಪುರ ಸರ್. ಇದೇ ಊರು? ಇಲ್ಲೇ ಇಲ್ಲೇ ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ಇಲ್ಲೇ ಹುಟ್ಟಿ ಬೆಳೆದಿವಿ ಸರ್. ಮೂಲ ವೃತ್ತಿ ಏನು ನಿಮ್ಮದು? ಮೂಲ ವೃತ್ತಿ ರೈತಕ್ಕೆ ಸರ್. ನಾವು ವ್ಯವಸಾಯನೇ ಮಾಡ್ತೀವಿ. ವ್ಯವಸಾಯ ಮಾಡ್ತೀವಿ ಸರ್. ವಿ ಅಂದ್ರೆ ಏನು? ವಿ ಅಂದ್ರೆ ನಮ್ದು ಭೋವಿ ಸರ್. ನಾವು ಭೋವಿ ಸಮುದಾಯ. ಭೋವಿ ಸಮುದಾಯ. ಅಂದ್ರೆ ಇಲ್ಲೆಲ್ಲ ಮೊದಲು ಕಲ್ಲು ಹೊಡೆಯೋದು, ಕಲ್ಲು ಕೊಟ್ಟು ಕೆಲಸ ಮೊದಲು ಮೊದಲು ಯಜಮಾನರು ಇದು ಮಾಡಿಲ್ಲ ಸರ್. ನಾವಂತೂ ರೈತಕ್ಕೆ ಮಾಡಲ್ಲ. ನಮ್ಮ ತಂದೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಸರ್. ನಮ್ದು ತಂದೆಯರಿದ್ದಾಗಲಿಂದ ನಾವು ರೈತಕ್ಕೆ ಮಾಡೋದು ಸರ್. ಅಂದ್ರೆ ಭೋವಿ ಸಮುದಾಯದವರು ಕಲ್ಲು ಹೊಡೆಯೋದು, ಬಂಡೆಗಳಲ್ಲಿ ಇದ್ ಮಾಡೋದು, ಕೆಲಸ ಮಾಡೋದು, ಕೆಲವೊಂದಿಷ್ಟು ಹಾರ್ಡ್ ವರ್ಕ್ ಮಾಡೋ ಜಾಸ್ತಿ ಮಾಡ್ತಾರೆ ಸರ್. ಮಾಡ್ತಾರೆ, ಬೇರೆ ಮಾಡ್ತಾರ. ನಾವು ಅಂತ ನಮ್ಮ ಭೂಮಿ ನಾವು ವ್ಯವಸಾಯದಲ್ಲಿ ವ್ಯವಸಾಯದಲ್ಲೇ ಇದೀವಿ ಸರ್. ದನಕರುಗಳು ಎಷ್ಟಿದಾವೆ? ಎರಡು ಎತ್ತುಗಳು ಇದಾವ, ಹಿಂಡಿ ಎತ್ತ ಇದಾವೆ ಸರ್. ಹೈನುಗಾರಿಕೆಗೆ ಇದೆಯಾ? ಹೈನುಗಾರಿಕೆ ಇತ್ತು ಸರ್. ಮೇವು ತರಕ್ಕೆ ಆಗಲ್ಲಕ್ಕ ನಮಗೆ ತೆಗೆದ್ಬಿಟ್ಟು ಸರ್. ಎತ್ತೊಂದೇ ಉಳಿಸಿದ್ವಿ ಸರ್. ಮೊದ್ಲು ಇದ್ದವು ಸರ್. ಮೊದ್ಲು ಇತ್ತು ಅಂದ್ರೆ ಏನಿದೆ? ಆಕಳುಗಳಿದ್ವ, ಎಮ್ಮೆಗಳಿದ್ವ? ಎಲ್ಲ ಆಕಳಿದ್ವು ಸರ್. ಎಷ್ಟಿದ್ವು ಆಕಳುಗಳು? ಒಂದು ಎರಡು ಇದ್ವು ಸರ್. ಎರಡು ಆಕಳಿದ್ವು. ಎಷ್ಟು ವರ್ಷ ಆಯ್ತು ಬಿಟ್ಟು ಅವನ್ನೆಲ್ಲ? ಅವು ಆಕಳು ಬಿಟ್ಟು ಒಂದು 5-6 ವರ್ಷ ಆಗ್ತಾರೆ. ತೆಗೆದ್ಬಿಟ್ಟು ಎತ್ತು ಬಂಡಿ ಅಂತ ಇದಾವೆ ಸರ್. ಬೇಕೇ ಬೇಕಲ್ವ? ಬೇಕೇ ಬೇಕಲ್ಲ. ಅದನ್ನು ನಾವು ರೈತಕ್ಕೆ ನಾವು ಮಾಡ್ಕೊಂತ ಇದ್ದೀವಿ ಸರ್. ಎಷ್ಟು ಎಕರೆ ಭೂಮಿ ಇದೆ ಗೋವಿಂದಪ್ಪರ? ನಮ್ಮದು ಸ್ವಂತ 5 ಎಕರೆ ಇದೆ ಸರ್. ನಾವಿಬ್ಬರು ಅಣ್ಣ ತಮ್ಮಳು. ನಮಗೆ ಬಾಕಿ 1.5 ಎಕರೆ ಕೊಟ್ಟರೆ ಸರ್, ನಾವು ಅದರಾಗ ಮಾಡ್ತೀವಿ ಸರ್. 1.5 ಎಕರೆ. 1.5 ಎಕರೆಯಲ್ಲಿ ನೀವು ಕೃಷಿ ಮಾಡ್ತೀವಿ? ಕೃಷಿ ಮಾಡ್ತಾ ಇದ್ದೀವಿ ಸರ್. ಏನೇನು ಬೆಳೀತಿದ್ರಿ ನೀವು? ಕಬ್ಬು ಬೆಳಿತೀವಿ ಸರ್. ಮತ್ತು ಆಮೇಲೆ ನೆಲ್ಲು ಬೆಳಿತೀವಿ ಸರ್. ನೆಲ್ಲು ಇವಾಗ ಕಮ್ಮಿ ಮಾಡಿವಿ, ಯಾಕಂದ್ರೆ ನೀರಿನ ಸೊಪ್ಪು ನಮಗೆ ಅನುಕೂಲ ಇರೋದಕ್ಕೆ ಕಬ್ಬು ಜಾಸ್ತಿ ಬೆಳಿತೀವಿ. ಕಬ್ಬು ಜಾಸ್ತಿ ಬೆಳಿತೀವಿ ಬೆಳಿತೀವಿ ಸರ್. ಕಬ್ಬಿನ ಬೆಳೆ ಬೇಸಾಯವನ್ನು ಎಷ್ಟು ವರ್ಷಗಳಿಂದ ಮಾಡ್ತಾಯಿದ್ರಿ? ನಾವು ಸುಮಾರು ಒಂದು 20 ವರ್ಷದಿಂದ ಮಾಡ್ತೀವಿ ಸರ್. ನಾವು ಬೇರೆ ಆದಾಗಲಿಂದ ಒಟ್ಟು ನಾವು ಒಂದು 20 ವರ್ಷದಿಂದ ಕಬ್ಬೇ ಬೆಳಿತೀವಿ ಸರ್. ಕಬ್ಬು ಬೆಳಿತೀವಿ ಬೆಳಿತೀವಿ ಸರ್. ಯಾವ ತಳಿ ಮುಖ್ಯವಾಗಿ ಬೆಳಿತೀರಿ ನೀವು? ಫಸ್ಟಿಗೆ ಅದು ಬೆಲದ ರಾಜ ಅಂತ ಬೆಳಿತೀವಿ ಸರ್ ಫಸ್ಟು. ಅದು ಬೆಳಕ ನಮ್ಗೆ ರಿಕವರಿ ಬರಲಾರ್ದಕ್ಕೆ ಮತ್ತೆ ಇವಾಗ ಹೊಸ ತಳಿ ಬಂದವು ಸರ್. ಇಳುವರಿ ಕಮ್ಮಿ ಆಗೋದಕ್ಕೆ ಮತ್ತೆ ಬೇರೆ ನಾವು ಹೊಸ ತಳಿ ತಗೊಂಬಂದು ಇವಾಗ 517 ಅಂತಂದೇಳಿ ಕಬ್ಬು ಬಂದ ಸರ್. ಅದನ್ನ ಬೆಳಿತೀವಿ. ಬೆಲ್ಲದ ರಾಜ ತಳಿಗಿಂತ 517 ಚೆನ್ನಾಗಿ ಬರ್ತದ? ಚೆನ್ನಾಗಿ ಬರ್ತದೆ ಸರ್. ಎಷ್ಟು ವ್ಯತ್ಯಾಸ ಆಗಿದೆ ಇಳುವರಿಯಲ್ಲಿ? ವ್ಯತ್ಯಾಸ ಅಂದ್ರೆ ಅದಕ್ಕಿಂತ ಒಂದು ಇದು ಎಕರೆ 50 ಟನ್ ಬೆಳಿತೀವಿ ಸರ್. ಇದು 517 ಬೆಲ್ಲದ ರಾಜ 40 ಆಗತ್ತೆ ಸರ್. 10 ಟನ್ ಬರ್ತದೆ ಜಾಸ್ತಿ? 10 ಟನ್ ಜಾಸ್ತಿ ಬರ್ತದೆ ಸರ್. ಈ 517 ಯಾಕೆ ಅದು ಬೆಲ್ಲ ತಯಾರಿಕೆಗೆ ಹೋಗುತ್ತಾ ಅಥವಾ ಸಕ್ಕರೆ? ಬೆಲ್ಲ ತಯಾರಿಕೆ ಅವ್ರಿಗೆ ಕೇಳಿದ್ರೆ ಅವರಿಗೆ ಕೊಡ್ತೀವಿ ಸರ್. ಇಲ್ಲಪ್ಪ ನಮ್ಗೆ ಬೆಲ್ಲ ಇದಾಗಲ್ಲ, ಅವ್ರದ್ದು ಬರಲಿಲ್ಲಪ್ಪ, ನಮಗೆ ರೇಟ್ ಗೆಟ್ಟಿಲ್ಲದ್ರೆ ನಾವು ಫ್ಯಾಕ್ಟ್ರಿ ಕೊಡ್ತೀವಿ ಸರ್. ಎಲ್ಲಿ ಕಳಿಸ್ತೀರಿ? ಫ್ಯಾಕ್ಟ್ರಿ ಶಿರಗುಂಪ ಇಲ್ಲ ಮುಂಡ್ರಿಗೆ ಶಿರಗುಂಪ ಕಳಿಸ್ತೀವಿ ಸರ್. ನಿಮಗೂ ಫ್ಯಾಕ್ಟ್ರಿಯವ್ರಿಗೂ ಕಬ್ಬು ಬೆಳೆಯೋಕ್ಕಿಂತ ಮುಂಚೆ ಏನಾದರೂ ಒಪ್ಪಂದ ಆಗ್ತದ? ಇಲ್ಲ ಸರ್, ಒಪ್ಪಂದ ಏನಿಲ್ಲ. ನಮ್ಮ ಹತ್ರ ರೈತರು ಅವರು ಫ್ಯಾಕ್ಟ್ರಿ ಸ್ಟಾರ್ಟ್ ಆದ ಎಡಿಗೆ ಬರ್ತಾರೆ ಸರ್, ಸೂರ್ಯಜರ್ ಅಂತ. ಅವ್ರು ನಾವು ಕೇಳ್ಕೊಂತೀವಿ, ನಮ್ಗೆ ಕಬ್ಬು ಐತ್ರಿ ಮತ್ತು ನಮಗೆ ಚೀಟಿ ಕೊಡ್ರಿ, ನಾವು ಕಡಿಸ್ತೀವಿ ಅಂತಂದು ಅವರು ಅವಾಗ ನಮಗೆ ಹೇಳ್ತಾರೆ ಸರ್. ಇಂಥ ದಿವಸ ಮತ್ತು ಅವು ಕೈಯಾಗಿದ್ದಾರೆ, ಇಂಥ ಒಂದು ವಾರ ಬಿಟ್ಟು ಕಳಿಸ್ತೀವಪ್ಪ, ನಾವು ಲೇಬರ್ ಕಳಿಸ್ತೀವಿ, ನೀವು ಕಟಾವು ಮಾಡಿ ನಾವು ನೀವೇ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಏರ್ಸ್ಕೊಡ್ಬೇಕು ಸರ್. ಗದ್ದೆಗಳ್ದ ನಾವು ಬಂಡಿ ಯಾಕೆ ಲಾರಿಗಳು ಬರೋದಲ್ಲ ಸರ್ ಗದ್ದೆಗಳಾಗ. ಅವ್ರು 10 ಬಂಡಿ ಕೂಡ ನಾವು ಏರಿಸಿ ಹೊರಗಿಟ್ಟು ಲೋಡ್ ಮಾಡಿಸಿ ಕಳಿಸ್ಬೇಕು. ಲೇಬರ್ಸ್ನೆಲ್ಲ ಅವರೇ ಕಳಿಸ್ತಾರ? ಲೇಬರ್ಸ್ ಒಂದೊಂದು ಸರ್ ಕಳಿಸ್ತಾರೆ ಸರ್, ಇಲ್ಲದಪ್ಪ ನಾವೇ ದುಡಿಸ್ತೇವೆ. ನಾವು ಲೇಬರ್ದು ಕಟಿಂಗ್ ಖರ್ಚು ಕೊಡ್ತಾರೆ? ಕಟಿಂಗ್ ಖರ್ಚು ಕೊಡ್ತಾರೆ ಸರ್. ಖರ್ಚು ಕೊಡ್ತಾರೆ ಮತ್ತು ನಾವು ಒಂದು ಸ್ವಲ್ಪ ಹಾಕ್ಬೇಕು ಸರ್. ಲೇಬರ್ ಖರ್ಚು ಜಾಸ್ತಿ ಕೇಳ್ತಾರೆ, ನಾವು ಹಾಕಿ ಮತ್ತು ಕಟಾವು ಮಾಡಿಸ್ತೀವಿ ಸರ್. ಕಟಾವು ಮಾಡಿಸಿ ಲೇಬರ್ ಗಾಡಿಗೆ ನಾವು ಲೋಡ್ ಮಾಡಿ ಕಳಿಸ್ತೀವಿ. ಕಬ್ಬು ಕಟಾವು ಮಾಡುವಂಥ ಕೂಲಿ ಕಾರ್ಮಿಕರು ಸ್ಥಳೀಯವಾಗಿ ಸಿಗ್ತಾರ, ಬೇರೆ ಕಡೆಯಿಂದ ಬರ್ತಾರ, ಹೇಗೆ? ನಮಗೆ ಇಲ್ಲಿ ಹೋದ್ತಾರ, ಇಲ್ಲೇ ಸ್ಥಳೀಯವಾಗಿ ಇಲ್ಲೇ ನಮ್ಮವರೇ ಸಿಕ್ಕಿದ್ರು ಸರ್. ಕೆಲವು ಕಡೆ ಫ್ಯಾಕ್ಟ್ರಿ ಕಡೆಯಿಂದ ಕಳಿತಾರೆ, ಅವ್ರು ಬೇರೆ ಊರಿಂದ ಕಳಿಸ್ತಾರೆ ಸರ್. ಅವರು ಫ್ಯಾಕ್ಟ್ರಿ ಬಂದಿದ್ದಾರೆ, ಫ್ಯಾಕ್ಟ್ರಿ ಕೂಡ ಕಳಿಸ್ತಾರೆ ಸರ್. ನಮಗೆ ಲೇಬರ್ ಇಲ್ಲಪ್ಪ ಅಂದರೆ ಅವ್ರಿಗೆ ಒಂದ್ಸಲ ಕಳಿಸ್ತಾರೆ ಸರ್. ಮತ್ತು ಅವ್ರಿಗೆ ನಮಗೆ ಇಲ್ಲಪ್ಪ ಮತ್ತು ನೀವೇ ಇದು ಮಾಡ್ರಿ ಅಂದರೆ ಮತ್ತು ಒಂದು ನಮ್ಗೆ ಅರ್ಜೆಂಟ್ ಬೇಕಾದರೆ ನಾವು ಇಲ್ಲಾರು ಲೇಬರ್ ಸಿಕ್ಕರಪ್ಪ ನಾವೇ ಕಟಾವು ಮಾಡಿಸಿ ಲೋಡ್ ಮಾಡಿಸಿ ಕಳಿಸ್ತೀವಿ ಸರ್. ಅದು ಕೊಡ್ತಾರೆ ಸರ್ ಅವರು. 517 ಕಬ್ಬಿನ ತಳಿಗೆ ಏನು ಸಮಸ್ಯೆಗಳು ಕಾಡುತ್ತೆ ಹೆಚ್ಚಾಗಿ? ಸಮಸ್ಯೆ ರೋಗ, ಇದು ಬಿಳೆ ಉಂಡೆ ಅಂತ ಬರ್ತದೆ ಸರ್. ಬಿಳೆ ಉಂಡೆ ರೋಗ ಬರ್ತದೆ ಸರ್ ಅಷ್ಟೇ. ಅದು ಅದಕ್ಕೆ ರೋಗ ಭಾಳ ಬರೋದಲ್ಲ ಸರ್. ಬೆಲ್ಲದ ರಾಜ್ಯಕ್ಕೆ ಆದಷ್ಟು ಇದು 517 ಇಲ್ಲ ಸರ್, ಅದೇ ಬಿಳೆ ಉಂಡೆ ಬರ್ತದೆ ಸರ್. ಬಿಳೆ ಉಂಡೆ ಜಾಸ್ತಿ ಬೆಳೀತದೆ? ಜಾಸ್ತಿ ಬರ್ತದೆ ಸರ್. ಹೇಗೆ ಕಂಟ್ರೋಲ್ ಮಾಡ್ತೀರಿ ಇದನ್ನು? ಅದನ್ನು ನಾವು ಕೃಷಿ ಇಲಾಖೆಗೆ ಹೋಗಿ ಅವರು ಎಣ್ಣೆ ಕೊಡ್ತಾರೆ ಸರ್. ಎಣ್ಣೆ ಫೋಡ್ರ ಎಣ್ಣೆ ತಗೊಂಡು ಅದನ್ನು ನಾವು ಫೈವ್ ಇದು ಮಾಡ್ತೀವಿ ಸರ್. ಫೈವ್ ಮಾಡಿ ಹೊಡಿತೀವಿ ಸರ್, ಬಂಕ ತುಳಿಸ್ತೀವಿ ಎಂಟೆಂಟು ಮೂರಿಗೆ ಒಂದು ಎಂಟು ಮೂರಿಗೆ, ಅದ್ರ ಮುಖಾಂತರ ನಾವು ಇದ್ರಲ್ಲಿ ಹೊಡಿತೀವಿ ಸರ್. ಕಬ್ಬು ಬೆಳೆಯನ್ನು ಬೆಳಿಬೇಕು ಅನ್ನೋದಾದರೆ ಮೊದಲು ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಿ? ಫಸ್ಟು ಭೂಮಿಗೆ ಏನೇನು ಯಾವ್ಯಾವ ರೀತಿಯ ಸತುಗಳನ್ನು ಕೊಡ್ತೀರಿ, ಹೇಗೆ? ಸತು ಫಸ್ಟ್ ಅಂದರೆ ಸ್ಟಾರ್ಟಿಂಗ್ ನಾವು ಗಳೆಯಿಂದ ಮಡಿಕೆ ಹೊಡಿತೀವಿ ಸರ್. ಒಣಗ ಫಸ್ಟ್ ಸ್ಟಾರ್ಟಿಂಗ್. ಯಾಕಂದರೆ ಈಗ ನಿಮ್ಮ ಕಬ್ಬು ಯಾವ ತಿಂಗಳಲ್ಲಿ ಬಿತ್ತನೆಗೆ ನಾಟಿಗೆ ತುಳಿಯೋದಕ್ಕೆ ಶುರು ಮಾಡ್ತೀರಿ? ಜಾಸ್ತಿ ನಾವು ನವಂಬರು ಡಿಸೆಂಬರ್ ಸರ್, ಅವಾಗ ತುಳಿಲಿಕ್ಕೆ ಶುರು ಮಾಡ್ತೀವಿ ಸರ್. ಅದಕ್ಕಿಂತ ಮುಂಚೆ ಭೂಮಿಯಲ್ಲಿ ಏನೇನು ಸಿದ್ಧತೆ ಮಾಡ್ಕೊಳ್ತೀರಿ? ಅವಾಗ ಅದ್ರ ಸಿದ್ಧತೆ ಅಂದರೆ ಎಲ್ಲ ವಾಣ ಮಾಡ್ತೀವಿ ಸರ್. ಮತ್ತು ಅದು ವಾಣ ಮಾಡ್ಬೇಕಲ್ಲ, ಅದು ಮಡಿಕೆ ಹೊಡಿಸಿ ಟೆಲ್ಲರ್ ಹೊಡಿಸಿ, ಇಲ್ಲ ಟ್ರ್ಯಾಕ್ಟ್ರ್ ಕೊಟ್ಟಿದ್ರೆ ಟ್ರ್ಯಾಕ್ಟ್ರ್ ಕೂಡ ಹೊಡಿಸ್ತೀವಿ ಸರ್. ಇಲ್ಲಪ್ಪ ನಮ್ಮ ಎತ್ತು ಇದ್ದಿದ್ರೆ ಗಳೆ ಹೊಡಿಸ್ತೀವಿ ಸರ್. ಹೊಡಿಸಿ ಒಂದು ಮಡಿಕೆ 3 ಸಾಲ ಮಾಡಿದ್ನಪ್ಪ ಮತ್ತು ಇದು ಖರ್ಚು ಬರ್ತದೆ ಸರ್. ಅದು ವಾಣ ಮಾಡ್ಕೊಂತೀವಿ ಒಂದು 15 ತಿಂಗಳುಗಟ್ಟಲೆ ಎಲ್ಲ ಬೇಸ್ ವಾಣ ಮಾಡ್ಕೊಂಡು ಆಮೇಲೆ ನಾವು ಎಲ್ಲ ಮಣ್ಣು ಮಡಿಕೆ ಇದಾದ ಮಣ್ಣಾದಮೇಲೆ ಅವು ಮುರಿ ಮಾಡಿ ಬೀಜ ತೊಳಿತೀವಿ ಸರ್. ಈಗ ನಿಮ್ಮ ಭಾಗದಲ್ಲಿ ಹಸಿರೆಲೆ ಗೊಬ್ಬರ ಬೆಳೆದು ಅಲ್ಲೇ ಅದನ್ನು ಮಣ್ಣಿಗೆ ಕೊಡುವಂಥ ಪ್ರಕ್ರಿಯೆಗಳಲ್ಲಿ ಐತೆ ಸರ್, ರೈತರು ತೊಡ್ಕೊಂಡಿದ್ದಾರೆ. ತೊಡ್ಕೊಂಡು ನೀವು? ನಾವು ಕೂಡ ಮಾಡ್ತೀವಿ ಸರ್. ಟೈಮ್ ಇದ್ದಪ್ಪರೆ ಒಂದು 3-4 ತಿಂಗಳು ನಮ್ಗೆ ಗ್ಯಾಪ್ ಇತ್ತಪ್ಪರೆ ಫ್ಯಾಕ್ಟ್ರಿಗೆ ಹೋಗಿ ಜಲ್ದಿ ನಾವು ಕಬ್ಬು ಕಳಿಸಿದ್ರೆ ಟೈಮ್ ಇದ್ರೆ ಅದನ್ನು ಹಾಕ್ತೀವಿ ಸರ್. ನಾವು ಸೆಣಬು ಹಾಕ್ತೀವಿ, ಜೂನ್ ಇಲ್ಲ ಸೆಣಬು ಹಾಕ್ತೀವಿ ಹಸಿರೆಲೆ ಅದು. ಜೂನಿ ಹಾಕ್ತಾರೆ ಕೆಲವರು? ಇಲ್ಲ ನಾವು ಸೆಣಬು ಕೂಡ ಹಾಕ್ತೀವಿ ಸರ್. ಸೆಣಬು ಅಂತ ಬರ್ತೀವಿ ಸರ್. ಸೆಣಬು ಹಾಕ್ತೀವಿ. ಸೆಣಬು ಹಾಕಿ ಅದನ್ನು ಒಂದು 2-3 ತಿಂಗಳು ಬಿಟ್ಟು ನಾವು ಮತ್ತು ಅದನ್ನ ನಾವು ಮಡಿಕೆ ಪಟ್ಲಾರ ಓಡಿಸಿ ಟ್ಯಾಕ್ಟ್ರಲ್ಲೇ ಅದು ಮಣ್ಣು ಮಾಡಿ ಮತ್ತು ಅವಾಗ ಮತ್ತೆ ಗೊಬ್ಬರ ಹಾಕೋದು ಸರ್. ನಮಗೆ ಮತ್ತೆ ಮಡಿಕೆ ಹೊಡೆದು ನಾವು ಬೀಜ ಕಬ್ಬು ಮುರಿ ಮಾಡಿ ಕಬ್ಬು ತಿಳ್ತೀವಿ ಸರ್. ಈಗ ಬಿಳಿ ಜಿಗಿ ಹುಳು ಒಂದು ಬರುತ್ತೆ, ಮತ್ತೆ ಬೇರೆ ಏನಾದ್ರು ಕೀಟಬಾಧೆ ರೋಗಬಾಧೆ ಇದೆಯಾ ಕಬ್ಬಿಗೆ? ಕೆಲವೊಂದು ಬರ್ತಾವೆ ಸರ್ ಕೀಟಬಾಧೆ ಅಂದರೆ. ಮತ್ತು ಪೂರ ಬೆಳಗ್ಗೆ ಬರ್ತವೆ ಅಂದರೆ ತಳಗ ಹೆಂಡೆ ಹುಳು ಅಂತ ಬರ್ತವೆ ಸರ್ ಕಬ್ಬಿಗೆ, ಬಡ್ಡೆ ಆಗಿ ಬಿಡ್ತದೆ ಸರ್. ಅದು ಬಡ್ಡೆಯಲ್ಲಿ ಬೇರೆಯಲ್ಲೇ ಸಮಸ್ಯೆ ಮಾಡ್ತದೆ? ಬೇರೆಯಲ್ಲಿ ಸಮಸ್ಯೆ ಮಾಡ್ತದೆ ಸರ್. ಅದ್ರದ್ದು ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗೋದು ಕಷ್ಟ ಸರ್ ಸ್ವಲ್ಪ. ಅದು ಮತ್ತೆ ನಾವು ಎಣ್ಣೆ ಹೊಡ್ಯಕ್ಕೆ ಫೈರ್ ಮೇಲೆ ಇದ್ದರೆ ಎಣ್ಣೆ ಹೊಡಿತೀವಿ ಸರ್, ಭಾಳ ಬಡ್ಡೆ ಆಗಿರ್ತಾವಲ್ಲ ಅವು ಸ್ವಲ್ಪ ಕಷ್ಟ ಆಗತ್ತೆ. ಅದ್ರ ಮೇಲೆ ನಾವು ಸ್ವಲ್ಪ ಇದಾಗತ್ತೆ ಸರ್ ಕಬ್ಬಿಗೆ, ನಮಗೆ ಭಾಳ ಇದಾಗತ್ತೆ. ಅವು ಬಡ್ಡೆ ಬಡ್ಡೆ ಉಳ್ಕೊಂಡು ಬಿಡ್ತಾವೆ, ಅವು ಎಣ್ಣೆ ಹುಳು ಇರ್ತಾವೆ ಸರ್ ಬಡ್ಡೆಗೆ. ಅದನ್ನ ಹೆಂಗೆ ನೀವು ಪತ್ತೆ ಹೇಗೆ ಕಾಣ್ತದೆ ಸರ್? ಅಲ್ಲಿ ಕೊಬ್ಬು ಬೆಳಗಾಗಿಬಿಡುತ್ತೆ ಸರ್. ಹೌದಾ? ಕಬ್ಬು ಬೇಸ್ ಬೆಳೆದೇನೆ ಇದು ಮಾಡಿ ಆಗಿಬಿಡುತ್ತೆ ಸರ್, ಬೆಳೆ ಒಣಗಿ ಬರೋದಿಲ್ಲ ಅದು. ಅಲ್ಲ ಹುಳ ಬಿದ್ದತ್ತಪ್ಪ ಅಂದ್ರೆ ಕಬ್ಬು ಕೆಂಪಾಗಿಬಿಡುತ್ತೆ. ಓಹೋ. ಸೊ ಅವಾಗ ಹೆಂಗೆ ನೀವು ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಕಂಟ್ರೋಲ್ ಮಾಡ್ಬೇಕಂದ್ರೆ ಮತ್ತೆ ಯಾವುದು ಅವಾಗೆಲ್ಲ ಸೀಮೆಣ್ಣೆ ಬರುತ್ತೆ ಸರ್, ಸೀಮೆಣ್ಣೆ ಗೊಂಚಲಕ್ಕೆ ಹಾಕಿ ಮಕ್ಕಳಿಗೆ ನೀರಿನ ಗುಂಟ ಬಿಡ್ತಿದ್ವಿ ಸರ್, ಸ್ವಲ್ಪ ಕಂಟ್ರೋಲ್ ಹಾಕತ್ತು ಬಿಡ್ತಿದ್ರಿ. ಅದೇ ಸೀಮೆಣ್ಣೆ ಇವಾಗಿಲ್ಲ ಸರ್, ಮೊದಲಿಗೆ ಬಿಡ್ತಾರೆ ಸರ್. ಅವಾಗ ನಾವು ಮಕ್ಕಳಿಗೆ ಸ್ವಲ್ಪ ಕಟ್ಟಿ ಗದ್ದೆಗಳಿಗೆ ಇದಾಗಲತ್ತ ಸೀಮೆಣ್ಣೆ ಬಿಡ್ತಿದ್ವಿ, ಸ್ವಲ್ಪ ಕಂಟ್ರೋಲ್ ಹಾಕತ್ತು. ಇವಾಗ ಅದಿಲ್ಲ ಸರ್, ಯಾವುದಿಲ್ಲ. ಮತ್ತೆ ಅದೇ ಟೊಮೆಟೊ ಬರ್ತದೆ, ಅದು ಪೌಡರ್ ಬರ್ತದೆ, ಇದಾಗ್ತೀವಿ ಸರ್, ಅದನ್ನ ಸ್ವಲ್ಪ ಇದು ಮಾಡ್ಕೊಂತೀವಿ ಸರ್. ಉಗ್ಗತ್ತು ಅದು ಟೊಮೆಟೊ ಬರ್ತವೆ ಸರ್, ಔಷಧ. ಔಷಧ ಹಾಕಿ ಸ್ವಲ್ಪ ಇದು ಮಾಡ್ಕೊಂತೀವಿ ಸರ್, ಆ ವಾಸ್ಟಿಗೆ ಸ್ವಲ್ಪ ಇದಾಗ್ತಾವಂತ ಟೊಮೆಟೊ ಅಂತ ಐತೆ ಸರ್. ಹೌದು. ಈಗ ಕಬ್ಬಿಗೆ ನೀರು ಯಾವ್ಯಾವ ಕೊಡಬೇಕಾಗುತ್ತೆ, ಯಾವ್ಯಾವ ಹಂತದಲ್ಲಿ ಕೊಡ್ತೀರಾ? ಫಸ್ಟು ಬೀಜ ನಾಟಿ ಮಾಡಿದ್ಮೇಲೆ 4 ದಿವಸಕ್ಕೆ ಕೊಡ್ತೀವಿ ಸರ್, ಕಬ್ಬು ಬೀಜ ತೊಳೆದು 4 ದಿವಸಕ್ಕೊಂದು ಸರ್. ಆಮೇಲೆ 8 ದಿವಸಕ್ಕೊಂದ್ಸಾರಿ ಕೊಡ್ತೀವಿ ಸರ್, ಕಂಟಿನ್ಯೂ 8 ದಿವಸಕ್ಕೊಂದ್ಸಾರಿ ಕೊಡ್ತೀವಿ. ಒಂದು ತಿಂಗಳಾದಮೇಲೆ ಮತ್ತೆ ಅದು ಕಬ್ಬು ನಾಟಿಗೆ ಆದಮೇಲೆ ನಾವು ಶ್ಯಾಂಪಲ್ ಅಂತ ಗೊಬ್ಬರ ಹಾಕ್ತೀವಿ ಸರ್, ಎಕರೆಗೆ 5 ಚೀಲ ಹಾಕ್ತೀವಿ ಸರ್, ಎಕರೆಗೆ 5 ಚೀಲ ಗೊಬ್ಬರ ಫಸ್ಟ್ಗೆ ಹಾಕ್ತೀವಿ. ಆಮೇಲೆ ಮತ್ತೆ ಒಂದು 3 ತಿಂಗಳಾದಮೇಲೆ ಮತ್ತೆ ಅದು ನಮ್ಮ ಮುರಿಗೆ ಬರ್ತದೆ ಸರ್, ಬೋದ್ ಹೊಡಿಬೇಕಂತ. ಅವಾಗ ಒಂದು 10-12 ಚೀಲ ಹಾಕ್ತೀವಿ ಸರ್ ಎಕರೆಗೆ ಗೊಬ್ಬರ ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ ಸರ್. ಮತ್ತು ಆಮೇಲೆ ಗೊಬ್ಬರ ಹಾಕಿದ್ಮೇಲೆ ಅದು ಕಳೆವು ಕಳೆವು ನಿರ್ವಹಣೆ ಕಳೆವು ನಿರ್ವಹಣೆ ಫಸ್ಟ್ ತಿಂಗಳ ಕಬ್ಬು ತೊಳೆದು ತಿಂಗಳಿಗೆ ಕಳೆವು ನಿರ್ವಹಣೆ ಮಾಡ್ತೀವಿ ಸರ್. ಫಸ್ಟ್ ಸ್ಟಾರ್ಟಿಂಗ್ ತುಳಿದೇಟಿಗೆ ಇದು ಆಟೋ ಡ್ರಾಪ್ ಅಂತ ಬರ್ತದೆ ಸರ್, 5 ದಿವಸದಾಗ ಬೀಜ ನಾಟಿಗೆ ತುಳಿದೇಟಿಗೆ 3 ದಿವಸದಾಗ ಹೊಡ್ಬಿಡ್ತೀವಿ ಸರ್. ಆಟೋ ಡ್ರಾಪ್ ಅಂತ ಬರ್ತದೆ ಸರ್ ಅದು ಬೀಜ, ಅದನ್ನು ಹೊಡಿತೀವಿ ಸರ್. ಅದು ಆಟೋ ಡ್ರಾಪ್ ಹೊಡೆದ್ಮೇಲೆ ಮತ್ತೆ ತಿಂಗಳಾದ್ಮೇಲೆ ಕಳೆ ಬಂದರೆ ಕಳೆ ತೆಗಿಸಿ ಉಪ್ಪು ಹಾಕ್ತೀವಿ ಸರ್. ಅಲ್ಲ ಆಮೇಲೆ ಎಷ್ಟು ಸಲ ಕಳೆ ತೆಗೆಸ್ಬೇಕು? ಕಳೆ ಒಂದು 4 ಸಾರಿ ತೆಗಿಸ್ತೀವಿ ಸರ್. ಫಸ್ಟಿಗೆ ಒಂದು ತಿಂಗಳಾಗ ಒಂದು ಸಾರಿ ತೆಗಿಸ್ತೀವ, ಆಮೇಲೆ ಒಂದು ಸಾರಿ ತೆಗಿಸಿ ಮುರಿ ಹೊಡಿತೀವಿ ಸರ್ 2, ಮತ್ತೆ ಬೋದ್ ಹೊಡೆದ್ಮೇಲೆ ಒಂದು 2 ಕಳೆ ತೆಗಿಸ್ತೀವಿ ಸರ್. 4 ಕಳೆ ತೆಗಿಸ್ತೀವಿ. 4 ಕಳೆ ಈ ಭಾಗದಲ್ಲಿ ಕಳೆ ತೆಗೆಯುವ ಕಾರ್ಮಿಕರು ಸಿಗ್ತಾರೆ ಸರ್, ಸಿಗ್ತಾರೆ. ಕೊಂಚ ಕಾರ್ಮಿಕರ ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ, ಲೇಬರ್ ಪ್ರಾಬ್ಲಮ್ ಏನಿಲ್ಲ, ಕಳೆ ಸಿಗ್ತಾರೆ ಸರ್. ಸರ್ ಹೇಗೆ ಈ ಕೂಲಿ ಹೇಗಿದೆ ಅವ್ರಿಗೆಲ್ಲ? ಈಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ಈಗ ಮತ್ತೆ ಅವೆಲ್ಲ 120 ಇವಾಗ 140 ಮಾಡ್ಯಾರ ಸರ್ ಕಳೆಯಕ್ಕೆ. ಹೆಣ್ಣಾಳಿಗೆ ಬೇರೆ, ಗಂಡಾಳಿಗೆ ಬೇರೆ, ಹೆಣ್ಣಾಳಿಗೆ ಗಂಡಾಳಿಗೆ ಮತ್ತೆ ಜಾಸ್ತಿ ಐತೆ ಸರ್. ಅದು ಅವರು ಬೇರೆ ಕೆಲಸ, ಹೆಣ್ಣಾಳು ಕಳೆ ತೆಗಿತಾರೆ ಸರ್, ಗಂಡಾಳು ಬೇರೆ ಚರಿಕೆ ಕೆಲಸ ಬೇರೆ ಮಾಡ್ತಾರೆ ಸರ್, ಅದು ಜಾಸ್ತಿ ಐತೆ. ಅವ್ರು ಗಂಡಾಳಿಗೆ 250 ರೂಪಾಯಿ ಹಂಗಿರ್ತಾವೆ ಸರ್. ಓಹೋ. ಆಮೇಲೆ ಕಬ್ಬು ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಈಗ ಫ್ಯಾಕ್ಟ್ರಿಯವರು ಲೇಬರ್ಸ್ ಕಳಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ ಇರ್ತದೆ, ಅಕಸ್ಮಾತ್ ಅಲ್ಲಿ ಅವರು ಲೇಬರ್ಗಳನ್ನು ಅಡ್ಜಸ್ಟ್ ಮಾಡದೇ ಇದ್ದರೆ ನೀವು ಯಾವ ರೀತಿ ಮುಂದಾಗ್ತೀರಿ? ನಮಗೆ ಟೈಮ್ ಹಾಕತ್ತೆ ಅಂತೇಳಿ ಮುಂದಾಗ್ತೀವಿ ಸರ್. ಮತ್ತು ಅವಾಗ ನಮಗೆ ಲೇಬರ್ ಬೇಕಲ್ಲ, ಮತ್ತು ಲೇಬರ್ನ ಎಷ್ಟೋ ಅಲ್ಲಿ ಕರ್ಕೊಂಬಂದು ಮತ್ತು ಮಾಡಿಸ್ಬೇಕಲ್ಲ ಸರ್. ಹಂಗಾಗಿ ಸ್ವಲ್ಪ ಅವ್ರಿಗೆ ಕೇಳಿದಷ್ಟು ಇದು ಮಾಡಿಕೊಂಡು ಮಾತಾಡಿ ಕಟಾವು ಮಾಡಿಸೋದು ಸರ್. ಮತ್ತು ಕರ್ಕೊಂಬತ್ತೆ ಲೇಬರ್ ಬೇಕಲ್ಲ ಸರ್, ಮತ್ತು ನಮಗೆ ಟೈಮ್ ಇದಾಕತ್ತೆ ಅಂತಂದೇಳಿ ಅವ್ರು ಕಳಿಸಿದ್ರೆ ನಾವೇ ಕಟಾವು ಮಾಡಿಸ್ತೀವಿ. ಹೇಗೆ ಟನ್ನು ಅವ್ರು ಕಡಿಯೋದಕ್ಕೆ? ನೋಡಿ ಸರ್, ಹೋದ ವರ್ಷ ಟಣ್ಣು ಅವ್ರು ಫ್ಯಾಕ್ಟ್ರಿ ಕಡೆದು ಕೊಟ್ಟರು, ಮತ್ತು ನಾವೊಂದು 50 ಕೊಟ್ಟಿವಿ ಟಣ್ಣಿಗೆ, ಅವ್ರು ಕಟಾವು ಮಾಡಿ ಲೋಡ್ ಮಾಡಿ ಕೊಡ್ತಾರೆ ಸರ್. 680 ಕೊಟ್ಟಿವಿ ಸರ್ ಒಂದು ಟಣ್ಣಿಗೆ 600 ಸರ್. 680 ಮತ್ತು ಬಂಡಿಲಿ ಏರ್ಕೊಂಡು ಹೋಗೋದು ಅದು ಬೇರೆ ಸರ್, 150 ಒಂದು ಟಣ್ಣಿಗೆ. ಓಹೋ. ಫ್ಯಾಕ್ಟ್ರಿಯವ್ರು ನಿಮ್ಗೆ ಏನಾದರೂ ಮುಂಗಡ ಹಣ ಕೊಡ್ತಾರ? ಇಲ್ಲ ಸರ್, ಮುಂಗಡ ಕೊಡೋದಿಲ್ಲ ಅವರು, ನಾವೇ ಮಾಡ್ಬೇಕು ಆಮೇಲೆ ಕೊಡ್ತಾರೆ ಸರ್. ಅದೇ ಕಬ್ಬು ಹೋಗಿ 10 ದಿವಸಕ್ಕೆ ಕೊಡ್ತಾರೆ ಸರ್. ಅದೆಲ್ಲ ಹೇಗೆ, 8 ದಿವಸ ಅಕೌಂಟಿಗೆ ನೇರವಾಗಿ ನಿಮ್ಮ ಖಾತೆಗೆ ಹಣ ಬರುತ್ತದ? ನೇರವಾಗಿ ಮಾಡ್ತಾರೆ ಸರ್, ಅಕೌಂಟಿಗೆ ಹಾಕ್ತಾರೆ ಸರ್. ತುಂಬ ವಿಳಂಬ ಏನಾಗಲ್ಲ, ತುಂಬ ಲೇಟ್ ಮಾಡುವಂಥ ಸಿಸ್ಟಮ್ ಏನಿಲ್ಲ? ಇಲ್ಲ ಸರ್, ಮೊದಲತ್ತು ಈಗ ಏನಿಲ್ಲ ಸರ್, ಪರವಾಗಿಲ್ಲ, ಹೋದರ್ಸಲ್ಲದೆ ನಮಗೇನು ನಮಗೆ ಪ್ರಾಬ್ಲಮ್ ಆಗಿಲ್ಲ, ಕಳಿಸ್ಯಾರ ಸರ್. ಹಿಂದೆ ಎಲ್ಲ ಕಾರ್ಖಾನೆಯವರು ಕಬ್ಬು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಸಂದಾಯ ಜಲ್ದಿ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಜಾಸ್ತಿ ಇರ್ತಿದ್ವು. ಈಗ ಆ ಥರದ ಆರೋಪಗಳಿದಾವ? ಇಲ್ಲ ಬರೀ ಸರ್, ಈಗೇನು ನಮಗೆ ಕಬ್ಬು ಕಟಾವಾದ ಈಗ 10 ದಿವಸಕ್ಕೆ ಪೇಮೆಂಟ್ ಮಾಡ್ತಾರೆ ಸರ್, ಮಾಡ್ತಾರೆ ಸರ್. ಈಗ ಹೆಚ್ಚು ಯಾವುದು ಉಳಿಸ್ಕೊಳ್ಳಲ್ಲ, ಈಗ ಹೆಚ್ಚು ಉಳಿಸ್ಯಂದಿಲ್ಲ ಸರ್. ಸರ್, ಈಗ ನೀವು ಸರ್ಕಾರದಿಂದ ಯಾವ ರೀತಿಯ ಬೆನಿಫಿಟ್ ತೊಗೊಂಡಿದ್ದೀರಿ ಕೃಷಿಗೆ? ಕೃಷಿಗೆ ಅದು ರೈತಗೆ ನಾವು ಪ್ರಾಫಿಟ್ ಅಂದರೆ ಸರ್, ಗೊಬ್ಬರ ತಗೊಂತಿದ್ವಿ ಮತ್ತು ಪ್ರಾಫಿಟ್ ಇಲ್ಲ. ಅನುದಾನ ಬೇರೆ ಏನಾದರೂ ಸಹಾಯಧನಗಳಾಗಿರ್ಬೋದು, ಬೇರೆ ಸಬ್ಸಿಡಿ ಆಗಿರ್ಬೋದು, ಈ ಥರದ್ದು ಏನಾದರೂ ತೊಗೊಂಡಿದ್ರೆ? ಏನಿಲ್ಲ ಸರ್, ಅದೇ ಹೈನುಗಾರಿಕೆಗೆ ತಗೊಂಡಿದ್ವಿ ಸರ್ ಅಷ್ಟೇ. ಹೈನುಗಾರಿಕೆಗೆ ತೊಗೊಂಡು ಹೋಗ್ತಾ ಇದ್ವಿ ಸರ್ ಅವಾಗೆ. ನಮ್ಮ ಇಬ್ಬರ ಮೇಲೆ ಏನು ಎಮ್ಮೆ ಖರೀದಿಗ ಅಥವಾ ಏನು? ಎಮ್ಮೆ ಇದೆ ಸರ್, ಎಮ್ಮೆ ಇದೆ. ಈಗಿಲ್ಲ ಸರ್, ಮೇವ್ ಥರಲ್ಲ ಇದು ಮಾಡಿಬಿಡಿ ಸರ್, ಭಾಳ ದಿವಸ ಆತು, 5 ವರ್ಷ ಆದ ಅವಾಗ. ಸೊ ಈಗ ಹೈನುಗಾರಿಕೆ ಇಲ್ಲ, ಆದರೆ ನಿಮ್ಮ ಕೃಷಿಗೆ ಬೇಕಾಗುವಷ್ಟು ಎತ್ತು ಬಂಡಿ ಇದೆ, ಒಂದು ಜೊತೆ ಎತ್ತಿದೆ, ಎತ್ತಿದೆ ಸರ್, ಹಾಂ ಬಂಡಿ ಇದೆ, ಬಂಡಿ ಇದೆ ಸರ್. ಹ್ಞೂ ಹ್ಞೂ. ಆಮೇಲೆ ಈಗ ನಿಮಗೆ ಈಗ ಭೂಮಿಗೆ ಬೇಕಾಗುವಂಥ ಕೊಟ್ಟಿಗೆ ಗೊಬ್ಬರ, ಬೇರೆ ಕಾಂಪೋಸ್ಟ್ ಗೊಬ್ಬರ ಇದೆಲ್ಲ ಎಲ್ಲಿ, ಈಗ ನಿಮ್ಮ ಎರಡು ಎತ್ತುಗಳಿಂದ ಆಗುವಂಥ ಗೊಬ್ಬರ ಸಾಕಾಗ್ತದೋ ಅಥವಾ ಬೇರೆ ಕಡೆಯಿಂದ ತರಿಸ್ಕೊಳ್ತೀರಾ? ಇಲ್ಲ, ನಮ್ಮದೇ ಒಂದು ವರ್ಷದ ತಕ್ಕ ಹಾಕತ್ತಲ್ಲ ಸರ್ ಗೊಬ್ಬರ. ಹ್ಞೂ. ನಮ್ಮದು ಮತ್ತು ಒಂದು ವರ್ಷದ ತಕ್ಕ ಆದಿರ್ತದೆ, ಅದೆಲ್ಲ ಕಲಿತು ನಾನು ಕಬ್ಬು ಕಟಾವು ಆದಮೇಲೆ ನಮ್ಮದೇ ಗೊಬ್ಬರನ ಮಾಡಿ ಹಾಕ್ತು ಸರ್. ಹ್ಞೂ ಹ್ಞೂ. ನಮ್ಮದು ಹಾಕಿದ ಮೇಲೆ ಮತ್ತೆ ಆಮೇಲೆ ಸರ್ಕಾರಿ ಗೊಬ್ಬರ ಹಾಕ್ತು ಸರ್. ಎಷ್ಟು ಜನ ಇದ್ರಿ ಮನೆಯಲ್ಲೆಲ್ಲ? ನಮ್ಮ ಮನೆಯಲ್ಲೇನು ಸರ್, ನಮ್ಮ ಗಂಡು ಹುಡುಗರು ಇಬ್ಬರು ಅದ ಸರ್ ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಏನು ಮಾಡ್ತಾರೆ ಮಕ್ಕಳು? ಮಕ್ಕಳು ಮತ್ತು ಕೆಲ್ಸಕ್ಕೆ ಹೋಗ್ತಾನೆ ಸರ್, ಒಬ್ಬ ದೊಡ್ಡತ್ತ ಡಿಗ್ರಿ ಮಾಡ್ಯಾನ, ಅಥವಾ ಇದಕ್ಕೆ ಹೋಗ್ತಾನೆ ಸರ್. ಕೃಷಿಯಲ್ಲಿ ಮಕ್ಕಳಿಗೆ ಒಲವಿದೆಯಾ? ಇಲ್ಲ ಸರ್, ಅಷ್ಟು ಮಾಡ್ತಾರೆ ಸರ್ ಕಮ್ಮಿ, ಅವರು ಕೃಷಿಯಲ್ಲಿ ಇಲ್ಲ, ನಾವೇ ನೋಡ್ಕೊಂತೀವಿ ಸರ್. ಅವರು ಅಷ್ಟು ಜವಾಬ್ದಾರಿ ಇಲ್ಲ ಕೃಷಿಯಲ್ಲಿ. ಕಟ್ಟಿರೋವರೆಗೆ ನೋಡ್ತೀರಿ ಮುಂದೆ? ಮುಂದೆ ಕಲಿಸ್ಬೇಕು ಸರ್, ಮತ್ತೆ ಅವ್ರಿಗೆ ಹೇಳ್ಬೇಕು ಮಕ್ಕಳಿಗೆ, ಮಾಡ್ರಪ್ಪ ಅಂತ ಹೇಳ್ತೀವಿ ಸರ್. ಮತ್ತೆ ಮಾಡ್ಬೇಕು. ಈಗ ನೀವು ಹೊಲದಲ್ಲಿ ಕೆಲಸ ಮಾಡುವಾಗ, ಬೇರೆ ಬೇರೆ ಕೆಲಸಗಳಿದ್ದಾಗ ಮಕ್ಕಳಿಗೆ ಜವಾಬ್ದಾರಿ, ನೋಡಿ ಇವತ್ತು ಇದು ಮಾಡ್ಕೊಂಬ ಅದು ಮಾಡ್ಕೊಂಬ ಅಂತ ಹಿಂಗೆಲ್ಲ ಒಬ್ಬ ಮಾಡ್ತಾನೆ ಸರ್, ಸಣ್ಣದು ಸ್ವಲ್ಪ ಮಾಡ್ತಾನೆ ಸರ್, ಮಾಡ್ತಾನೆ ಸರ್, ಮಾಡ್ತಾನೆ ಸರ್. ಆ ಥರದ ಒಡನಾಟ ಇದ್ದಾಗ ಅವ್ರು ಏನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ? ಮಾಡ್ತಾರೆ ಸರ್. ಗದ್ದೆಗೆ ನೀರು ಮಾಡಿ ಭೂಮಿಗೆ ಕಳಿಸದೇ ಇದ್ರೆ ನೀರು ಮಾಡ್ಕೊಂಬ ಮಾಡ್ಕೊಂಬರ್ತಾರೆ ಸರ್. ಗದ್ದೆಗೆ ಹೋಗಿ ನಾವು ಹೋಗಿ ಕೆಲಸ ಐತಪ್ಪ, ನಾವು ಬೇರೆ ಐತೆ, ನಾವು ಹೋದಲ್ಲ ನೀವು ಹೋಗಿಪ್ಪ ಅಂದ್ರೆ ಹೋಗಿ ಬರ್ತಾರೆ ಸರ್. ಹೋಗಿ ಅವರು ಗದ್ದೆ ಮಾಡ್ಕೊಂಡು ನೀರು ಮಾಡ್ಕೊಂಬರ್ತಾರೆ ಸರ್. ಮಾಡ್ತಾರೆ ಸರ್. ಸರಿ, ಒಳ್ಳೆಯದು ಗೋವಿಂದಪ್ಪರೇ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದುವರೆಗೆ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದ ವಿ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಈಗ ಕೇಳಿ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿಯನ್ನ. ನಮಸ್ಕಾರ ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಒಂದು ಪರಿಸ್ಥಿತಿ, ಹವಾಮಾನದ ಮುನ್ಸೂಚನೆ ಮತ್ತು ರೈತ ಬಾಂಧವರು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಮುಂಗಾರು ಮಳೆ ಆಲ್ರೆಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಳೆದ ಒಂದು ತಿಂಗಳಿಂದ. ಆಮೇಲೆ ಕೆಲವೊಂದ್ ಕಡೆ ಏನಾಗಿದೆ, ಜಾಸ್ತಿನೇ ಬಂದ್ಬಿಟ್ಟು ಮೆಣಸಿನ ಗಿಡ ಮತ್ತು ಹತ್ತಿ ಬೆಳೆಗಳಿಗೆ ದುಷ್ಪರಿಣಾಮ ಆಗೈತೆ. ಮುಂದಿನ ಒಂದು ದಿನಗಳಲ್ಲಿ ನಮಗೆ ಯಾವ ತರ ಒಂದು ಮಳೆ ಇದೆ, ಅದಕ್ಕೆ ಅನುಕೂಲವಾಗಿ ತಾವುಗಳು ಏನು ಕೈಗೊಳ್ಳಬೇಕು ಮತ್ತು ಆಲ್ರೆಡಿ ಈಗ ಒಂದು ಬೆಳೆದ ನಿಂತ ಬೆಳೆಯಲ್ಲಿ ತಾವು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಮ್ಮ ಬೆಳೆ ಹಾಳಾಗದೇನೆ ಇರುವಾಗ ಏನ್ ಮಾಡ್ಬೇಕನ್ನೋದ್ರ ಬಗ್ಗೆ ಸಹ ಒಂದಿಷ್ಟು ಕೃಷಿ ಸಲಹೆ ಹೇಳಕ್ ಇಷ್ಟಪಡ್ತೇನೆ. ಫಸ್ಟ್ ಗೆ ನಾನು ಮುನ್ಸೂಚನೆ ಹೇಳೋದಾದ್ರೆ, ಮುಂದಿನ ಒಂದು 4-5 ದಿವಸ ನಮ್ಗೆ ಸಾಧಾರಣದಿಂದ ಮಧ್ಯಮದವರೆಗೆ ಆ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಮಳೆ ಆಗುವ ಒಂದು ಸಾಧ್ಯತೆಗಳಿದಾವೆ. ಅದಕ್ಕ ಅನುಸಾರವಾಗಿ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೊಲದಲ್ಲಿ ಏನಾದರೂ ಬಸಿಗಾಲೆಗಳ ಮುಖಾಂತರ ನೀರ್ ನಿಲ್ಲದಂಗೆ ಮಾಡ್ಕೋಬೇಕು. ಜಾಸ್ತಿ ಈಗ ಮಳೆ ಬರ್ತಾ ಇರುವುದರಿಂದ ಕಳೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಲ್ಲೆಲ್ಲಿ ಬೆಳೆಗಳಿಗೆ ತಾವು ಮೇಲುಗೊಬ್ಬರ ಕೊಡುವ ಅವಶ್ಯಕತೆ ಇದೆಯೋ ಅಲ್ಲಿ ತಾವು ಮೇಲುಗೊಬ್ಬರನ ಸಹ ಕೊಡ್ಬೇಕು. ಯಾಕಂದ್ರೆ ಈ ಅತಿಯಾದ ಮಳೆಯಿಂದ ಪೋಷಕಾಂಶಗಳ ಕೊರತೆಯನ್ನು ಎದ್ದು ಕಾಣ್ತಾ ಇರುತ್ತೆ. ಎಡೆ ಕುಂಟೆ ಹೊಟ್ಟಿಯೋದ್ರಿಂದಾಗಲೇ ಅಥವಾ ಮೇಲುಗೊಬ್ಬರ ಮತ್ತು ಕಸನ ತೆಗಿತಾ ಇರಬೇಕು. ಆಮೇಲೆ ಹೊಲದಾಗ ನೀರ್ ನಿಲ್ಲದ ಹಾಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಯಾವ್ದಾದ್ರು ಬೆಳೆಯನ್ನ ತಾವು ಕಟಾವು ಮಾಡೋದಿದ್ರೆ ಈ ಮುನ್ಸೂಚನೆಯನ್ನು ನೋಡಿಕೊಂಡು ಮಾಡಬಹುದು. ಯಾಕಂದ್ರೆ ಮುಂದಿನ ಒಂದು ವಾರ ನಮಗೆ ಮಳೆ ಬರುವಂತಹ ಸಾಧ್ಯತೆಗಳಿದಾವೆ. ಹಾಗೇನೆ ಈಗ ಕೀಟನಾಶಕ ಸಿಂಪರಣೆ ಸ್ವಲ್ಪ ಮುಂಜಾವಿನ ಸಮಯದಲ್ಲಿ ಏನ್ ಮಾಡೋಕಂತಂದ್ರೆ, ತಿಳಿಯಾದ ಆಕಾಶ ಇತ್ತಂದ್ರೆ ಮಾತ್ರ ತಾವು ಈ ಸಿಂಪರಣೆಯನ್ನ ಕೈಗೊಳ್ಳ್ರಿ. ಮೋಡ ಮುಸುಕಿದ ವಾತಾವರಣ ಇತ್ತಂದ್ರೆ ಆ ಮಳೆ ಬರುವಂತಹ ಸಾಧ್ಯತೆಗಳಿದಾವೆ. ಮುನ್ಸೂಚನೆಯನ್ನು ನೋಡಿ ತಾವು ಸಿಂಪರಣೆ ಕೆಲಸವನ್ನ ಕೈಗೊಳ್ಳಬಹುದು. ಆಮೇಲೆ ಈಗ ತೊಗರಿಯಲ್ಲಿ ಏನಾಗೈತಿ, ಜಾಸ್ತಿ ನೀರ್ ನಿಂತು ನಮ್ಗೆ ನಟೆ ರೋಗ ಈ ತರ ಎಲ್ಲ ಬರ್ತಾ ಇದಾವೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ರೋಗ ಪೀಡಿತ ಒಂದು ಸಸಿ ಅಂದ್ರೆ ಗಿಡದ ಸುತ್ತಮುತ್ತ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರ ನಾಶಕನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಆ ಗಿಡದ ಬುಡಕ್ಕೆ ಹಾಕ್ಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ ಅಂತ ಗಿಡಗಳನ್ನ ಕಿತ್ತಿ ಸುಟ್ಟು ಹಾಕಿದ್ರೆ ಇನ್ನು ಉತ್ತಮ ಅಂತಾನೆ ಹೇಳ್ಬಹುದು. ಆಮೇಲೆ ಜಾಸ್ತಿ ಮಳೆ ಬರುವುದರಿಂದ ಪೋಷಕಾಂಶಗಳ ಕೊರತೆಯನ್ನು ಆಗಿದೆ.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಪ್ರಕಟಣೆಗಳು. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ.